ಆದಿಶಕ್ತಿ ಒಡಲಗ ಆದಿಶಕ್ತಿ ಒಡಲಗ ತುಂಬಿತ್ತು ನಿರಂಕಾರ ಆ ಶಕ್ತಿ ವಾಪಲಿಂದ ನುಡಿಯತೀತ ಓಂಕಾರ ಆ ನಾಮ ಸ್ವರ್ಸಿ ಅಕ್ಕಿ ಮಾಡಿದಾಳುವಾಕಾರ ಆ ನಾದ ಬಿಂದು ಸುವರ್ಣ ಪರ ವಸ್ತು ಹುಟ್ಟಿತು ನಿನ್ನ ಕಿರಣ ಆಮೇಲೆ ಆದಿನಾರಾಯಣ ಆದಿ ದೇವತರಿಗೆ ಅವಲ್ ಮಡಳು ನಿರ್ಮ ಆದಿದೇವತರಿಗೆ ಅವಲ್ ಮಡಳು ನಿರ್ಮ ಹುಟ್ಟಿದ ಅಲ್ಲಂ ಪ್ರಭು ಶಂಕರ ಆದಿ ಸ್ವರೂಪಕ ಯಾರ ಎಲ್ಲ ಮಾಲಕರ ನಿನಗೇನ ತಿಳಿಯತೈತಿ ನನ್ ಮುಂದ ಹುಟ್ಟಿದು ಕರ ಹೆಂಗ ಹೆಚ್ಚ ಅಂತಿ ನಿಮ್ಮ ಶರಣ ನೀ ನೋಡು ದೇವಿ ಪುರಾಣ ಶಿವ ಹಿಡದಾನ ಶಕ್ತಿಯ ಚರಣ ಅಂಗ ಎಂಬ ವಸ್ತ್ರದಲ್ಲಿ ಲಿಂಗ ಸ್ಥಾಪನೆ ಪೂರ್ಣ ಲಿಂಗ ಸ್ಥಾಪನ ಪೂರ್ಣ ಭೂಮಿಯಾದ ಮೇಲೆ ಭೂಮಿಯಾದ ಮೇಲೆ ಬೆಳೆ ಬೆಳೆಯುವುದು ಏಕಾಕಾರ ಭೂಮಿ ಆದ ಮೇಲೆ ಬೆಳೆ ಬೆಳೆಯುವುದು ಏಕಾಕಾರ ಭೂಮಿಯಾದ ಮೇಲೆ ಬೆಳೆ ಬೆಳೆಯುವುದು ಏಕಾಕಾರ ನನ್ನಲ್ಲಿ ಹುಟ್ಟಿ ನೀ ನನಗ ಅದು ಅಧಿಕಾರ ನ್ಯಾಂಗ ಹೆಚ್ಚ ಅಂತಿ ನಿಮ್ಮ ತರುಣ ನಿನ್ನ ಬಲ್ಯಕ ಏನಿಲ್ಲ ಹೂರ್ಣ ಸುಳೆ ಆಗ ಬ್ಯಾಡ್ರು ಹೈರಾಣ ನನ್ನಲ್ಲಿ ಬೋಧ ತಗೋ ತಿಳಿಸಾತೀನೋ ಪ್ರಕಾರೆ ನನ್ನಲ್ಲಿ ಬೋಧ ತಗೋ ತಿಳಿಸಾತೀನೋ ಪ್ರಕಾರ ನೋಡಿದ ಖರೆ ತಿಳಿಯರಿ ನಿಮ್ಮ ಕಿವಿಲೆ ಕೇಳಿಕೊಳ್ಳರಿ ಏ ಭೂಮಿ ಮುಂದೆಯ ಬೀಜ ಮುಂದೆ ಯಾವಾಗ ಮುಂದೆ ಹೇಳಿ ಶಕುಂತಲಾ ದೇವಲನಾಯಕ್ ಹಾಗೂ ಸಂಗಡಿಗರಿಂದ ಗೀಗೆ ಪದ ಕೇಳಿದರೆ ಇದೇ ಕಲಾವಿದರಿಂದ ಇನ್ನೊಂದು ಗೀಗೆ ಪದ ಕೇಳೋಣಂತ ಗ್ರಂಥವು ದಿ ನೋಡು ಪಂಚೇಕರ್ಣೆಂಬು ಗ್ರಂಥವು ದಿ ನೋಡು ಪಂಚಸ್ತತ್ವದ ಹೆಸರೇಳಿ ಹಾಡು ಓದಿ ನೋಡು ಪಂಚಸ್ತತ್ವದ ಹೆಸರು ಹೇಳಿ ಹಾಡು ಪಂಚೇಭೂತಗಳು ಇಪ್ಪತ್ತೈದು ಮಾಡೋ, ಹಂಚಿ ಐದಕ್ಕೈದು ಇಪ್ಪತ್ತೈದು ಮಾಡೋ, ಸ್ವಚ್ಛ ಹೇಳುತ್ತಮ್ಮ ಕೊಂಚಿ ಒಳಗ ಬ್ಯಾಡೋ, ಸ್ವಚ್ಛ ಹೇಳುತ್ತಮ್ಮ ಕೊಂಚಿ ಒಳಗ ಬ್ಯಾಡೋ, ಪಂಚಿ ಸಾಕೊಳ್ಳದ ಹೆಸ ಹೇಳಿ ಹಾಡೋ. ಪಂಚಜ್ಞಾನೇಂದ್ರಿಯಳು ಯಾವು ತೀಡೋ,